ಚೆನ್ನಾಗಿ ಪಾಠ ಮಾಡ್ತಾನೆ. ಆಮೇಲೆ ಹೊರಗೆ ಹೊಸ ಸಿಗರೇಟ್ ಸೇರ್ತಾನೆ. ವಿದ್ಯಾರ್ಥಿ ಪಾಠವನ್ನು ಬರೀತಾನೆ, ಸಿಗರೇಟ್ ಅಂತ ಅವನು ತಕ್ಷಣ ಆಚರಣೆಯನ್ನು ಫಾಲೋ ಮಾಡ್ತಾನೆ. ಆದ್ರಿಂದ ಈ ಶಬ್ದವನ್ನು ಬಳಸ್ತಾರೆ ಆಚಾರ್ಯ. ಆಚಾರ್ಯ ಕುಲ ಅಂದ್ರೆ ಗುರುಕುಲ, ಗುರುಕುಲ ಅಂದ್ರೆ ಗುರುಗಳ ಮನೆ ಅಥವಾ ಪಕ್ಷ. ಆಚಾರ್ಯ ಕುಲ ಅಂದ್ರೆ ಅಧ್ಯಯನಕ್ಕೋಸ್ಕರ ಯಾವ್ದನ್ನು ಕಲಿಸ್ತಿತ್ತು ಅಂತ ಅದನ್ನೇ ಹೇಳಬಹುದು, ಉಚ್ಚಾರವನ್ನೇ ಸರಿಯಾಗಿ ಬರುವುದು. ನಮ್ಮಲ್ಲಿ ಮಂತ್ರವನ್ನು ಉಚ್ಚಾರ ತಪ್ಪಾಗಿ ಮಾಡ್ತಾರೆ. ಒಬ್ಬರಿಗೂ ತನ್ನ ಸರ್ವತ್ರ ಮಂತ್ರ ಸ್ವಚ್ಛವಾದ ಉಚ್ಚಾರದ ಶಿಕ್ಷಣದಲ್ಲಿ ಮಂತ್ರವನ್ನೇ ತಪ್ಪಾಗಿ ಉಚ್ಚಾರಬಹುದು. ಮಂತ್ರವನ್ನು ಉಚ್ಚಾರ ತಪ್ಪು ಮಾಡುದು, ಮಂತ್ರವನ್ನೇ ತಪ್ಪಾಗಿ ಉಚ್ಚಾರ ತಪ್ಪು ಮಂತ್ರವನ್ನು ಹೇಳುವುದು, ಅದು ಸರಿಯಾದ ಮಂತ್ರವನ್ನು ತಪ್ಪಾಗಿ ಉಚ್ಚರಿಸುವುದು. ಇದು ಶಿಕ್ಷಣ. ಒಂದು ಶಬ್ದವನ್ನು ಸರಿಯಾಗಿ ಉಚ್ಚರಿಸುವುದು ಮಾಡಬೇಕು. ಆಡಿಸುವಷ್ಟಿದ್ದ ಆಡಿಸುವುದನ್ನು ಹೇಗೆ ಉಪಯೋಗಿಸಬೇಕು ಅನ್ನುವಂಥ ಒಂದು ಕಲ್ಪ ಕಲ್ಪ ಅಂದರೆ ವಿಧಾನ ಸರಿ. ನಂತರ ಮಂತ್ರದ ನಿಯೋಗ ಎರಡು ವಿಷಯ ಆಯಿತು. ಅದನ್ನು ಮೊದಲು ಅದನ್ನು ಹೇಳಿಕೊಡ್ತಿದ್ದ ಆಗ್ತಾರೆ. ಅದು ಕಲ್ಪವನ್ನು ವಿಚಾರದಲ್ಲಿ ಹೇಗೆ ಒಂದು ವಾಕ್ಯ ಉತ್ತಮ ಹೋಗ್ತದೆ. ಒಂದೊಂದು ವಾಕ್ಯದಲ್ಲಿ ಒಂದೊಂದು ತುಣುಕಿಗೆ ಒಂದೊಂದು ಕ್ರಿಯೆ ಇದೆ. ಜ್ಯೋತಿಷ್ಯ ಸೂರ್ಯ ಚಂದ್ರನ ಜ್ಯೋತಿ ಜ್ಯೋತಿಷ್ ಅಂದ್ರೆ ದೇಹಕ್ಕೆ ಏನು ವಿಚಾರ ಇದೆ, ವಿಧಾನದಲ್ಲಿ ಆ ವಿಧಾನ ಆದ್ರೆ ವಿಧಾನಗಳನ್ನ ಅಧ್ಯಯನ ಮಾಡಿ ವೇದವನ್ನು ಪುರಪಟ್ಟಿಗೆ ಆಗಿರ್ತಕ್ಕಂಥ ಇತಿಹಾಸ ಪುರಾಣಗಳನ್ನು ಅನುಗುಣವಾಗಿ ವಿದ್ಯಾರ್ಥಿಗಳಾಗಿದ್ದಾರೆ. ಇಂತಹ ವಿಚಾರ ವಿಚಾರಕ್ಕೆ ಹೀಗೆ ಒಂದಾರು ಕಲ್ಪನೆಯನ್ನು ಇದೀಗ ಪ್ರಕಾಶವಾಗುವ ತನಕ 20 ವರ್ಷಕ್ಕಂತ ಪ್ರಸನ್ನನಾಗಿ ಅಂತಕ್ಕಂಥ ಮಾತನ್ನು ಕೇಳಿದ ಕರ್ಮವನ್ನು ಕುರುಕುಳದಲ್ಲಿ ನೇತು ಆ ಕರ್ಮವನ್ನು ಮಾಡಿ ಅದನ್ನು ಪೂರೈಸಿ ಅದರ ಜೊತೆಗೆ ಸಂವಿಧಾನ ವೇದ ನಿತ್ಯ ಶಾಸ್ತ್ರೀಯವಾಗಿ ವೇದ ವೇದಾಂತವಾಗಿ ಅಧ್ಯಯನ ಮಾಡಿ ಆಮೇಲೆ ಅಭಿವೃದ್ಧಿ ಆಮೇಲೆ ಸಮಾಲೋಚನೆ ಮಾಡಬೇಕು. ಸಮಾಲೋಚನೆ ಮಾಡುವುದರಲ್ಲಿ ಈಗ ಅರ್ಥ ಅದಲ್ಲ. ಈ ಸಮಾಲೋಚನೆಯಿಂದ ಮೊದಲೇ ದಿವಸ ಮಾಡ್ತಾರಲ್ಲ ಮೊದಲೇ ಬಗ್ಗೆ ಸಮಾಲೋಚನೆ ಸಮಾಲೋಚನೆ ಕೊಡ್ತಾರೆ ಒಂದು ಕಾರ್ಯ ಅನ್ನೋದು ಖಾತೆಗೆ